ಏನು ಅದು ಗಿಡ ಗಿಡ ಬೆಳವಣಿಗೆ ಆಗ್ತಾ ಇಲ್ವಾ ಅಥವಾ ಸುತ್ತ ಏನೋ ಜಾಸ್ತಿ ನೀರ್ ಹಾಕಿ ಏನೋ ಕೆಂಪು ಅದೇನಾರ ಹಳದಿ ಕಲರ್ ಬರ್ತಾ ಇದೆಯಾ, ಏನ್ ಸಮಸ್ಯೆ ಇದೆಯಾ? ಬೆಳವಣಿಗೆ ಆಗಿಲ್ಲ ಸರ್, ಕುಂಠಿತ. ಅದು ಕುಂಠಿತ ಆಗ್ತಾ ಇದೆಯಾ? ಅದೇನು ನೀವು ಏನು ಅದಕ್ಕೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಸುತ್ತ ಪಾತಿ ಮಾಡೋದು, ಗೊಬ್ಬರ ಹಾಕೋದು, ನೀರು ಸುತ್ತ ನೀರು ಹಾಕಿ ಗೊಬ್ಬರ ಎಲ್ಲ ಹಾಕಿದ್ನು? ಎಷ್ಟು ದಿವಸದ್ದು ಕ್ರಾಪು ಅದು, ಬೆಳೆ ಎಷ್ಟು ದಿವಸದ್ದು ಅಂತ? ನಿಂಬೆ ಗಿಡ ಸರ್ ಅದು. ಅದೇ ಗೊತ್ತಾಯ್ತು ಈಗ, ಎಷ್ಟು ಒಂದು ವರ್ಷ ಆಗಿದೆಯಾ? ಒಂದು ವರ್ಷ ಆಗಿದೆ. ಓಕೆ, ಈಗ ಅದಕ್ಕೆ ನಿಂಬೆ ಸ್ಪೆಷಲ್ ಅಂದ್ಬಿಟ್ಟು ನಮ್ಮ ನಿಖರ ಬೇಸಾಯ ತರಬೇತಿ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನ ಸ್ವಲ್ಪ ಅದ್ರಲ್ಲಿ ಏನಾರ ಕೆಲವು ಮೈಕ್ರೋನ್ಯೂಟ್ರಿಯಂಟ್ ಕೊರತೆಗಳಿದ್ರು ಕೂಡ ಆ ಥರ ಬೆಳವಣಿಗೆ ಕುಂಠಿತ ಆಗಿರ್ಬೋದು. ಅದಕ್ಕೆ ಅದನ್ನ ನಮ್ಮಲ್ಲಿ ಬಂದು ಅದನ್ನ ತಗೊಂಡು ಖರೀದಿ ಮಾಡಿಕೊಂಡು ಅದನ್ನ ಸ್ಪ್ರೇ ಮಾಡಿ ಸ್ವಲ್ಪ ಹತೋಟಿಗೆ ಬರ್ತದೆ. ಹೌದು, ಕಂಪಲ್ಸರಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ನಮ್ಮ ಎಲ್ಲಿ ಯಾವ ತಾಲೂಕವ್ರು ಇದ್ದೀರೋ ಅಲ್ಲಿಗೆ ನೀವು ನಮ್ಮ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿಗೆ ಮತ್ತು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಿಗೆ ನೀವು ಪ್ರಸ್ತಾವನೆ ಕಳಿಸಿದ್ರೆ ಆಕ್ಷನ್ ಪ್ಲಾನಲ್ಲಿ ಸೇರಿಸಿ ನಿಮಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗಿಡಗಳು ನೆಡೋಕ್ಕೆ ಸಹಾಯ ಮಾಡ್ತಾರೆ. ಒಳ್ಳೆಯದು ಯೋಗೇಂದ್ರ ಪ್ರಸಾದ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ರಾಜು ಅವರೇ, ಸಸಿಗಳ ಲಭ್ಯತೆ ಬಗ್ಗೆ ಮಾಹಿತಿ. ನಮಸ್ತೆ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ತೆ ಸರ್, ಹೇಳಿ ಸರ್, ಯಾರು? ಚಂದ್ರವಂತ ಸರ್, ಬಿಕೆರೆ ಪಬ್ಲಿಕ್ ಗ್ರಾಮದಿಂದ, ಮಂಡ್ಯ ತಾಲೂಕು. ಹೇಳಿ ಚಂದ್ರ ಸರ್. ಮುಂಚೆ ಸರ್ ಸಸಿಗಳು ಸಸಿಗಳು ಎಲ್ಲಿ ಸಿಗ್ತಾರೆ ಸರ್? ಯಾವ ಗಿಡದ್ದು, ಯಾವ ಗಿಡದ ಬಗ್ಗೆ? ಹುಣಸೆ ಗಿಡ. ಅದೇ ಹಲಸು ಸರ್. ಹುಣಸೆ ಗಿಡ ಮತ್ತೆ ಹಲಸು ಸರ್. ಹಲಸು? ಹೌದು. ಈಗ ಹುಣಸೆ ಹಲಸು ಗಿಡ ಬೇಕಲ್ವ ನಿಮಗೆ? ಈಗ ಅಲ್ಲಿ ಕಸಿ ಮಾಡಿರ್ತಕ್ಕಂಥ ಗಿಡಗಳು ಕೂಡ ನಮ್ಮ ಫಾರಮಲ್ಲಿ ಸಿಗ್ತವೆ, ಕಸಿ ಮಾಡಿರ್ತಕ್ಕಂಥವು. ನೀವು ಬೀಜದ ಗಿಡಗಳು ಬೇಕು ಅಂತಂದರೆ ಅರಣ್ಯ ಇಲಾಖೆಯಲ್ಲಿ ಕೂಡ ಸಿಗ್ತವೆ. ನಮ್ಮ ಕೇಂದ್ರದಲ್ಲಿ ಸಿಗ್ತದೆ. ಏನಿಲ್ಲ, ನಮ್ಮ ಇಲಾಖೆ ದರ ನಿಗದಿಪಡಿಸಿದೆ. ಈಗ ನೇರಳೆ ಗಿಡಕ್ಕೆಲ್ಲ 50 ರೂಪಾಯಿ, ಮಾವಿನ ಗಿಡಕ್ಕೆ 36, 34 ಮತ್ತು 46 ಹಿಂಗಿದೆ ರೇಟು. ಅದೇ ಥರ ಡಿಪೆಂಡ್ ಕ್ರಾಪ್ ಮೇಲೆ. ಈಗ ಸೀಬೆಗೆಲ್ಲ 45 ರೂಪಾಯಿ ಇದೆ, ಹುಣಸೆಗೆ 45 ರೂಪಾಯಿ ರೇಟ್ ಇದೆ. ಸಿಗ್ತದೆ, ಹಾಂ, ತೆಂಗಿದೆ. ತೆಂಗು ನಮ್ಮಲ್ಲಿ ಈಗ 2 ವರ್ಷದ ತೆಂಗಿನ ಗಿಡಕ್ಕೆ 40 ರೂಪಾಯಿ ಮತ್ತು 1 ವರ್ಷದ ತೆಂಗಿನ ಗಿಡಕ್ಕೆ 75 ರೂಪಾಯಿ ಲಭ್ಯತೆ ಇದೆ. ಈಗ ನಾವು ಕೊಡ್ತಾ ಇದ್ದೀವಿ, ಸರ್ಟಿಫಿಕೇಶನ್ ಆಗಿದೆ, ದಯವಿಟ್ಟು ರೈತ ಬಾಂಧವರು ಉಪಯೋಗಿಸ್ಕೋಬೋದು. ಏನು ತೊಂದರೆ ಇಲ್ಲ, ಇದು ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಜಿಲ್ಲೆಯ ರೈತರು, ತಾಲೂಕಿನ ರೈತರು ಯಾರೇ ಬಂದರೂ ಕೊಡ್ತೀವಿ ನಾವು. ಒಳ್ಳೆಯದು ಚಂದ್ರು ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್, ಮಾತಾಡಿ. ಯಾರು ಎಲ್ಲಿಂದ? ನಮಸ್ತೆ. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ ಮಾತಾಡ್ತೀರಿ? ಮಾಗುಡಿನ ನಾಗರಾಜು ಅಂತ ಮಾತಾಡ್ತೀನಿ. ನಾಗರಾಜು ಮಾಗುಡಿಲು, ಹೇಳಿ ನಾಗರಾಜ್. ಟಿಶ್ಯೂ ಕಲ್ಚರ್ ಬಾಳೆ ಸಿಗುತ್ತೆ ಸರ್? ಟಿಶ್ಯೂ ಕಲ್ಚರ್ ಬಾಳೆ. ಈಗ ನಮ್ಮ ರಂಗ ಸಮುದ್ರ ಇದೆಯಲ್ಲ ಬನ್ನೂರ್ ಹತ್ರ, ಅಲ್ಲೂ ಕೂಡ ಲಭ್ಯತೆ ಇದೆ. ನಮ್ಮ ಉಳಿಮಾವು ಬಯೋ ಸೆಂಟರ್, ಅಲ್ಲೂ ಕೂಡ ಲಭ್ಯತೆ ಇದೆ. ತಾವು ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಬೋದು. ಏಲಕ್ಕಿನೂ ಮಾಡ್ತಾರೆ ನಮ್ಮ ಇಲಾಖೆಯಲ್ಲಿ. ಟುಶುಗ ರೋಬಸ್ಟಾನು ಮಾಡ್ತಾರೆ, ಮತ್ತು ಏಲಕ್ಕಿ ಬಾಳೆನೂ ಮಾಡ್ತಾ ಇದ್ದಾರೆ. ರೋಬಸ್ಟಾ ಬಾಳೆ, ಪಚ್ಚಬಾಳೆ, ಏಲಕ್ಕಿ ಬಾಳೆ ಎರಡೂ ಮಾಡ್ತಾ ಇದ್ದಾರೆ. ಈಗ ಡಿಪೆಂಡ್ಸ್ ಅಂದ್ರೆ, ಈಗ ಪಚ್ಚಬಾಳೆ ಆದರೆ 13 ರೂಪಾಯಿ, ಏಲಕ್ಕಿ ಬಾಳೆ ಆದರೆ 21-22 ರೂಪಾಯಿ ಈ ಥರ ರೇಟ್ ಇದೆ. ಈ ಥರ ಮತ್ತು ಪ್ರೈವೇಟ್ ನರ್ಸರಿಗಳಲ್ಲೂ ಕೂಡ ಸಿಗ್ತದೆ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದು DBT ಅಪ್ರೂವಲ್ ಆಗಿರಬೇಕು, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಂದ ಅಪ್ರೂವಲ್ ಆಗಿರಬೇಕು. ಅಂತ ನರ್ಸರಿಗಳಲ್ಲಿ ಸಬ್ಸಿಡಿ ಕೊಡ್ತೀರಲ್ಲ ಮೊದಲು? ಹೌದು, ಇದೆ ಇದೆ, ಈಗ ಈಗಲೂ ಇದೆ ಅದು ಸ್ಕೀಮ್. ಆಗಲಿ ನಾಗರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ನಮಸ್ಕಾರ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ಸರ್, ಟಿ ನರಸೀಪುರ ತಾಲೂಕು ಸೌತ್ರ ಗ್ರಾಮದಿಂದ ಮಾದೇವ ಶೆಟ್ಟರು ಮಾಡುವ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸಮರ್ಥಕರುಗಳೇ. ಹೇಳಿ ಮಾದೇವ ಶೆಟ್ಟರು. ನಮಸ್ಕಾರ ಮಾದೇವ ಶೆಟ್ಟರ್. ನಿಖರ ದೇಸಾಯ ಅಂತ ಹೇಳ್ತಿದ್ರ, ಇದ್ರ ಪದ್ಧತಿ ಏನು ಸ್ವಲ್ಪ ವಿವರಣೆ ಕೊಡಿ. ಹಾಗೂ ನಿಮ್ಮಲ್ಲಿ ಹಣ್ಣಿನ ಗಿಡಗಳನ್ನ ಮಾಡ್ಬೇಕಾದ್ರೆ ನಾವೇನು ಮುಂಚಿತ ಇಂಡೆಂಟ್ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದೀನಿ ಗುರುಗಳ. ಅದು ತುಂಬಾ ಒಳ್ಳೇದು. ನಿಖರ ಅಂತಂದ್ರೆ ಬೀಜ, ಬೀಜದಿಂದ ಹಿಡಿದು ಬೀಜ, ಗಿಡ ಮತ್ತೆ ಮಣ್ಣು, ನೀರು, ಇವೆಲ್ಲವೂ ಕೂಡ ತುಂಬಾ ಶ್ರೇಷ್ಠವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ನಾವು ಯಾವುದೇ ಬೀಜವನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ತುಂಬ ಉತ್ತಮವಾದ ಗುಣಮಟ್ಟದ ಕ್ವಾಲಿಟಿ ಬೀಜವನ್ನು ಆಯ್ಕೆ ಮಾಡಬೇಕು. ಮತ್ತು ಗಿಡನೂ ಅಷ್ಟೇ, ಒಳ್ಳೆ ಉತ್ಕೃಷ್ಟವಾದ ನರ್ಸರಿ ಅಕ್ರೆಡೇಷನ್ ಆಗಿರ್ತಕ್ಕಂಥ ನರ್ಸರಿಗಳಿಂದನೇ ಗಿಡವನ್ನು ಖರೀದಿ ಮಾಡಬೇಕು. ಬೀಜ ಹಾಕುತ್ತವಿಂದ ಹಿಡಿದು ಕಟಾವಾಗುವವರೆಗೂ ಆ ಗಿಡಕ್ಕೆ ಏನೆಲ್ಲ ನಾವು ಸಮಗ್ರ ಬೇಸಾಯ ಕ್ರಮಗಳನ್ನು ಕ್ರಮಬದ್ಧವಾಗಿ ಮಾಡಬೇಕು ಟೈಮ್ ಕರೆಕ್ಟಾಗಿ. ಅದು ಪೂರ್ತಿ ಬೆಳೆ. ಇವಾಗ ಟೊಮೆಟೋ ಅಂತಂದ್ರೆ 80 ದಿವಸಕ್ಕೆ ನಾವು ಟೊಮೆಟೋ ಬೇಸಾಯದ ಕ್ರಮಗಳು ಯಾವ ರೀತಿ ಮಾಡಬೇಕು, ಫಸ್ಟ್ ಬೀಜನ ಕ್ರೇಟಲ್ ಹಾಕಿ ಬಿಡ ಬೆಳೆಸಬೇಕು, ನಾಟಿ ಮಾಡಬೇಕು, ಆಮೇಲೆ ಅದಕ್ಕೆ ಮಲ್ಚಿಂಗ್ ಪೇಪರ್ ಹಾಕ್ಬೇಕು, ಡ್ರಿಪ್ ಇರಿಗೇಷನ್ ಮಾಡಬೇಕು, ಫರ್ಟಿಗೇಷನ್ ಮಾಡಬೇಕು, ಮತ್ತೆ ಅದು ಸ್ಟೇಕಿಂಗ್ ಕಟ್ಟಬೇಕು, ಮತ್ತೆ ಕೀಟ ಮತ್ತು ರೋಗ ಬಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಮಾಡಬೇಕು. ಆ ಥರ ಕ್ರಮ, ಬೇಸಾಯ ಕ್ರಮಗಳನ್ನು ಕ್ರಮಬದ್ಧವಾಗಿ ಮಾಡ್ತಕ್ಕಂಥದ್ದು, ಅದಕ್ಕೆ ನಿಖರ ಬೇಸಾಯ ಅಂತ ಕರಿತೀವಿ. ಈಗ ಹಣ್ಣಿನ ಬೆಳೆಗಳಿಗೆಲ್ಲ ಪ್ರೂನಿಂಗ್ ಮಾಡ್ತಕ್ಕಂಥದ್ದು, ಟ್ರೈನಿಂಗ್ ಮಾಡ್ತಕ್ಕಂಥದ್ದು, ರೋಗ ಕೀಟಗಳನ್ನು ಅವುಗಳನ್ನು ರಿಮೂವ್ ಮಾಡ್ತಕ್ಕಂಥದ್ದು. ಏನು ಪ್ರೂವನ್ ಟೆಕ್ನಾಲಜಿ ಇದೆಯಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ, ಮತ್ತು IHR ವಿಜ್ಞಾನಿಗಳು ಪ್ರೂವನ್ ಮಾಡಿದ್ರಲ್ಲ, ನ್ಯಾಚುರಲ್ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗು, ಇವು ಪದ್ಧತಿಗಳನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನಿಖರವಾಗಿ ವ್ಯವಸಾಯ ಮಾಡ್ತಕ್ಕಂಥದ್ದು, ಎನ್ವೈರನ್ಮೆಂಟಲ್ಲೂ ಕೂಡ ಏನು ತೊಂದರೆ ಆಗಬಾರ್ದು. ಇದು ಇದ್ರ ಬಗ್ಗೆ ತರಬೇತಿಗಳನ್ನು ಕೊಡ್ತೀವಿ, ನಾವು ತರಬೇತಿಗಳನ್ನು ಕೊಡ್ತೀವಿ. ನಾವು ನಮ್ಮಲ್ಲಿ ನೋಂದಣಿ ಮಾಡಿಸ್ಬೇಕು, ತರಬೇತಿಗಳನ್ನು ಕೊಡ್ತೀವಿ, ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೈಗೊಳ್ತೀವಿ. ಮತ್ತು ಮುಖ್ಯವಾಗಿ ರೈತರಿಗೆ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಅವ್ರಿಗೆ ಅರಿವನ್ನು ಕೂಡ ನಾವು ಈ ನಮ್ಮ ತರಬೇತಿ ಕೇಂದ್ರದಲ್ಲಿ ಕೊಡ್ತೀವಿ. ಇಂಡೆಂಟ್ ಏನಾದ್ರು ಕೊಡಬೇಕಾ ಅನ್ನೋದು ಅವ್ರ ಎರಡನೇ ಪ್ರಶ್ನೆ ಆಗಿತ್ತು. ಏನು ಇವಾಗ ಕೆಲವೊಂದು ಈಗ ನುಗ್ಗೆ, ಪಪ್ಪಾಯ, ತರಕಾರಿ ಗಿಡಗಳಿಗಾದರೆ, ಹೂವಿನ ಗಿಡಗಳಿಗಾದರೆ ಅದಕ್ಕೆ ನೀವು ಅಡ್ವಾನ್ಸ್ ಆಗಿ ಇಂಡೆಂಟ್ ಕೊಡಬೇಕು. ಅವೆಲ್ಲ ಏನು ತೊಂದರೆ ಇಲ್ಲ. ಮಾವು, ನೇರಳೆ, ಪಪ್ಪಾಯ, ಇದು ಮಾವು, ನೇರಳೆ, ಸೀಬೆ ಇವೆಲ್ಲ ಏನು ತೊಂದರೆ ಇಲ್ಲ. ತೆಂಗು, ಅಡಿಕೆ ಯಾವ ಟೈಮಲ್ಲಿ ಬಂದರೂ ನಿಮಗೆ ಲಭ್ಯತೆ ಇದೆ, ತಗೊಂಡೋಗ್ಬೋದು. ಬಟ್ ಇದು ತರಕಾರಿ ಗಿಡಗಳಾಗಿರ್ಬೋದು ಮತ್ತು ಪಪ್ಪಾಯ, ನುಗ್ಗೆ ಇವೆಲ್ಲ ಆದರೆ ನೀವು ಫಸ್ಟು ಅಡ್ವಾನ್ಸ್ ಆಗಿ ಇಂಡೆಂಟ್ ಮಾಡಿಸಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಸ್ಬೇಕು. ಒಳ್ಳೇದು ಮಹದೇಶ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ. ಹೇಳಿ ಹೇಳಿ, ಯಾರು ಎಲ್ಲಿಂದ? ಸಿದ್ದೇಗೌಡ, ಕೇಸಕೇಳಿ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು. ಹೇಳಿ ಸಿದ್ದೇಗೌಡ್ರೆ. ನಮಸ್ಕಾರ ಹೇಳಿ ಗೌಡ್ರೆ. ಸರ್, ಈ ಸಂಜೀವಿನಿ ಸಂಘಗಳು ಅಂತ ಗೊತ್ತ, ಸ್ತ್ರೀ ಸಂಘದಲ್ಲಿ? ಹೌದು, ಕೊಡ್ತೀವಿ ಕೊಡ್ತೀವಿ ಅಂತ ಮಳೆಗಾಲ ಶುರು ಆದ್ರೂ ಯಾವ್ದೋ ಹೆಣ್ಣಿನ ದೊಡ್ಡ ಕೊಡ್ತಾ ಇಲ್ಲ ಸರ್. ಅದನ್ನ ಯಾರು ಕೊಡ್ಬೇಕು ಅವ್ರಿಗೆ? ಶ್ರೀರಂಗಪಟ್ಟಣ ತಾಲೂಕು ನಾವು. ಹ್ಮ್, ಅವರು ಕೊಡ್ಸ್ಕೊಡ್ತೀವಿ, ಇಂಡೆಂಟ್ ಹಾಕೋರೆ ಕೊಡ್ತಾರೆ ಅಂತ ಹೇಳ್ತಾರೆ, ಹೊರತು ಕೊಡ್ತಾ ಇಲ್ಲ. ಇದನ್ನ ಅದ್ರಲ್ಲಿ ಈಗ ಯಾರ ಮುಖಾಂತರ ಮಾಡ್ತಾ ಇದಾರೆ ಅವರು? ತೋಟಗಾರಿಕೆ ಇಲಾಖೆ ಮುಖಾಂತರ ಮಾಡ್ತಾವ್ರ, ಕೃಷಿ ಇಲಾಖೆ? ತೋಟಗಾರಿಕೆ ಇಲಾಖೆ. ಏನು ಉದ್ಯೋಗ ಖಾತ್ರಿ ಯೋಜನೆನಾ? ಹೌದು ಸರ್. ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಮಾಡಿಸೋದಿದ್ರೆ ಅವರು ನಮ್ಮ ಈಗ ನಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ಕೊಂಡು ಅಪ್ರೂವಲ್ ಮಾಡಿಸಿ ನಮ್ಮ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಹಿರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಆಕ್ಷನ್ ಅಪ್ರೂವ್ ಮಾಡಿಸ್ಕೊಂಡು ಇವಾಗ ಮಳೆ ಬರ್ತದೆ, ಸೀಸನ್ ಅಲ್ಲಿ ಏನೇನು ಪ್ಲಾಂಟಿಂಗ್ ಮಾಡಿಸ್ಬೇಕು, ಗಿಡಗಳು ಕೊಡಿಸಿ, ಲಭ್ಯತೆ ಇದಾವೆ. ಅದೇ ಕೊಡ್ತೀವಿ ಅಂತ ಹೇಳಿದ್ರು. ಕೇಳಿದ್ರೆ ಮಳೆ ಶುರು ಆಗ್ಲಿ, ಮಳೆ ಶುರು ಆಗ್ಲಿ, ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಈಗ. ಈಗ ಏನು ಗೊತ್ತೀಗ, ಅವಳು ಉತ್ತಮವಾದ ಸಿ ಇವಾಗ ಮುಂಗಾರು ಹಂಗಾಮ ತುಂಬ ಉತ್ಕೃಷ್ಟವಾಗಿ ಚೆನ್ನಾಗಿ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಇವಾಗ ಅಧಿಕಾರಿಗಳನ್ನು ತಾವು ಸಂಪರ್ಕಿಸಿ ಬೇಗ ಗಿಡಗಳನ್ನು ಆದ್ಯತೆ ಮೇಲೆ ನಡೆಸಿ, ನಿಮ್ಗೆ ಯಾವುದು ಗಿಡಗಳ ಆಧಾರದ ಮೇಲೆ. ಒಳ್ಳೇದು ಸಿದ್ದೇಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ನಾನು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಕೊಪ್ಪಿಂದ ರಾಧಾ ಅಂತ. ಹೇಳಿ ರಾಧಾ ಅವರು. ನಮಸ್ಕಾರ ಅಮ್ಮ. ಸರ್, ಅಡಿಕೆ ಸಸಿ ಬೇಕಾಗುತ್ತೆ, ಸಿಗುತ್ತಾ ಅಂತ ಕೇಳಿ. ಅಡಿಕೆ ಸಸಿ ಈಗ ಅದೇ ಈಗ ಭಾಳ ಕಷ್ಟ ಆಗಿದೆ ಕಣಮ್ಮ. ನಾವು ಈಗ ನಮ್ಮ ಇಲಾಖೆಯಲ್ಲಿ ಎಷ್ಟು ಡಿಮ್ಯಾಂಡ್ ಆಗಿದೆ ಅಂತಂದರೆ, ಈಗ ನಮ್ಮಲ್ಲೇ ನಮ್ಮ ಮದ್ದೂರು ನಿಖರ ಬೇಸಾಯ ತರಬೇತಿ ಕೇಂದ್ರದಲ್ಲಿ ಮೋರ್ ದೆನ್ 2 ಲಕ್ಷ ಗಿಡಗಳ ಬೇಡಿಕೆ ಸಲ್ಲಿಸಿದ್ದಾರೆ. ನಮ್ಮಲ್ಲಿ ಲಭ್ಯತೆ ಇರೋದು ತುಂಬ ಕಡಿಮೆ ಇದೆ. ಅದೇ ಈಗ ನೀವು ಅಡಕೆನ ಯಾಕೆ ಹಾಕ್ತೀರಿ, ತೆಂಗ ಹಾಕಿ, ಬಾಳೆ ಹಾಕಿ, ಮಾವು ಹಾಕಿ, ಪಪ್ಪಾಯ ಹಾಕಿ, ನುಗ್ಗೆ ಹಾಕಿ, ಕರಿಬೇವು ಹಾಕಿ? ಅದು ನಮ್ಮ ಭೂಮಿಗೆ ಆಗಲ್ಲ ಸರ್, ಅದಕ್ಕೆ ಅಡಿಕೆ ತೆಂಗು ಎರಡನೇ ತೆಂಗು ಹಾಕ್ಬಿಟ್ಟಿದೀವಿ. ತೆಂಗು ಹಾಕಿ, ತೆಂಗು ಒಳಗಡೆ ನೀವೆಲ್ಲ ಇದು ಬಡ ಇದು ಇದು ಕೋತಿ ಇದೆ ಒಳೆ ಸೈಡು ನಮ್ದು. ಕಾಳು ಮೆಣಸು ಹಾಕಿ, ನಿಂಬೆ ಹಾಕಿ, ಬಟರ್ಫ್ರೂಟ್ ಹಾಕಿ. ಹೇಗೆ ಗೊತ್ತಾ ಇದು ಅಡಿಕೆ ಅಂತಂದರೆ ಇವಾಗ ರೇಟ್ ಇದೆ ಕರೆಕ್ಟು. ನಾವು ಮೈದಾನ ಏರಿಯಾಕ್ಕೆ ಕೂಡ ನಮ್ಮ ಇಲಾಖೆ ವಹಿತಿಂದನೂ ನಾವು ಸಪೋರ್ಟ್ ಮಾಡಲ್ಲ ಆಕ್ಚುಲಿ. ಇದು ಹೂವಿನ ಗಿಡಗಳೇ, ಬಟನ್ ರೋಸು ಈ ಥರದ್ದೇನು ಸಿಗುತ್ತೆ ಸರ್? ಅದು ನೀವು ಬಂದು ನಮ್ಮಲ್ಲಿ ಇಂಡೆಂಟ್ ಮಾಡಿಸಿ ಸಿಗ್ತವೆ, ಕೊಡಿಸೋಣ. ಸಾಮಂತ್ಕೆ? ಸಾಮಂತ್ಕೆನೂ ಕೊಡಿಸ್ತೀವಿ, ಸಾಮಂತ್ಕೆನೂ ಕೊಡ್ತೀವಿ. ಬೇಸರ ಅಂದರೆ ಇವಾಗ ನೀವು ಬಂದು ನಮಗೆ ಇಂಡೆಂಟ್ ಪೇಸ್ಟ್ ಮಾಡಿ, ಸಾಮಂತಿಗೆ ಹೂವು ಮತ್ತೆ ತರಕಾರಿ ಗಿಡಗಳು ನೀವು ಯಾವ್ದು ಗಿಡ ಬೇಕೋ ನಾವು ಮಾಡಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಎಲ್ಲಿ? ಮಂಡ್ಯವರದ ಮದ್ದೂರು ಮದ್ದೂರು ಮದ್ದೂರು ಬಸ್ ಸ್ಟ್ಯಾಂಡ್ ಅಪೋಸಿಟೇ ನಮ್ಮದು ಫಾರಮ್, ಬೇರೆ ಎಲ್ಲೂ ತಲೆನೋವೇ ಇಲ್ಲ. ಅಲ್ಲಿ ಏನು ರೇಟ್ ಬೀಳುತ್ತೆ ಸರ್ ಒಂದು 100 ಸಸಿಗೆ? ಯಾವುದಕ್ಕಮ್ಮ? ಸಾಮಂತಿಗೆ ಇದಕ್ಕೆ ಅಡಿಕೆ ಗಿಡಕ್ಕೆ 20 ರೂಪಾಯಿ ಇದೆ. ಹಾಂ, ಸಾಮಂತಿಗೆ ಗಿಡಕ್ಕೆ ಈಗ ಇದ್ರದ್ದು ಡಿಪೆಂಡ್ಸ್ ಅಂದ್ರೆ ವೆರೈಟಿ ಇದೆ, ಸೆಂಟ್ ಎಲ್ಲೋ ಇದೆ, ಸೆಂಟ್ ವೈಟ್ ಇದೆ, ಪೂರ್ಣಿಮ ಇದೆ. ಈ ಪೂರ್ಣಿಮ ಇವೆಲ್ಲ 1.5 ರೂಪಾಯಿ, ಸೆಂಟ್ ಎಲ್ಲೋ ಸೆಂಟ್ ವೈಟ್ ಅಂತಂದರೆ ಅದು 3 ರೂಪಾಯಿ, ಟೊಮ್ಯಾಟೋಗೆ 1 ರೂಪಾಯಿ, ಬದನೆಗೆ 1 ರೂಪಾಯಿ, ಮೆಣಸಿನ್ಕಾಯಿಗೆ 1 ರೂಪಾಯಿ. ಹ್ಞೂ, ನೋಡಿ ಸರ್, ಇದು ಮೆಣಸಿನ್ಕಾಯಿ ಗಿಡ ಮತ್ತು ಕಲ್ಲಂಗಡಿ ಗಿಡಕ್ಕೆ ಅದು 6 ರೂಪಾಯಿ, ಚೆಂಡು ಮಲ್ಲಿಗೆ ಹೂವಕ್ಕೆ 3 ರೂಪಾಯಿ ಇದೆ. ಹ್ಞೂ, ಈ ಥರ ನಿಮಗೆ ಯಾವ ಗಿಡ ಬೇಕೋ ಆ ಗಿಡದ ಲಭ್ಯತೆ ಆಧಾರದ ಮೇಲೆ ನಾವು ಮಾಡಿಕೊಡ್ತೀವಿ, ನಮ್ಮಲ್ಲಿ ಬಂದು ಇಂಡಿಯನ್ ಪೇಸ್ಟ್ ಮಾಡ್ಬೋದು. ಒಳ್ಳೇದಮ್ಮ ರಾಧಾ, ಹೋಗಿ ಭೇಟಿ ಮಾಡಿ, ಒಳ್ಳೇದಾಗಲಿ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸಸಿಗಳು, ನಮಸ್ತೆ ಸರ್, ಹೇಳಿ, ಯಾರು, ಎಲ್ಲಿಂದ? ಲಿಂಗರಾಜು ಅಂತ ಹೇಳಿ ನಾಗಮಂಗಲದಿಂದ ಕರೆ ಮಾಡ್ತಾ ಇರೋದು. ಹೇಳಿ ಲಿಂಗರಾಜು. ಸರ್, ನಿಮ್ಮ ಉತ್ಕೃಷ್ಟ ಕೇಂದ್ರದಲ್ಲಿ. ಹಾಂ, ನಮಸ್ಕಾರ, ಹೇಳಿಯಪ್ಪ ಲಿಂಗರಾಜ್. ಸರ್, ನಿಂಬೆ ಕಾಗಜಿ ತಳಿಯ ಸಸಿಗಳು ಲಭ್ಯತೆ ಇದೆಯಾ? ನಿಂಬೆ ನಾವು ಲೋಕಲ್ ತಳಿ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈಗ ಕೆಲವು ರೈತರೆಲ್ಲ ಬೇರೆ ಕಡೆ ಹೈಬ್ರಿಡನ್ನ ತಗೊಂಡು ಬಂದು, ಹೈಬ್ರಿಡಲ್ಲಿ ಏನಂತಂದರೆ ಕಸಿ ಮಾಡಿರ್ತಕ್ಕಂಥ ಗಿಡಗಳು ಹಾಕಿದ್ರೆ ಒಳ್ಳೆಯದು. ಈ ಕಸಿ ಮಾಡ್ದೇ ಕೆಲವರು ಏನು ಮಾಡ್ತಾರೆ, ಆ ಹೈಬ್ರಿಡಲ್ಲಿ ಬಂದಿರತಕ್ಕಂಥ ಬೀಜಗಳನ್ನು ಉಪಯೋಗಿಸ್ಕೊಂಡು ನಿಂಬೆ ಗಿಡಗಳನ್ನು ತಯಾರು ಮಾಡಿರ್ತಾರೆ. ಅವು ತಗೊಂಡೋಗ್ಬಿಟ್ರು ಅದು ಬರೀ ಕಂತ್ರಿ ಗಿಡನೇ ಬೆಳೀತದೆ. ಹಾಂ, ಅದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮಲ್ಲೇ ಲೋಕಲಿ ಬೆಳೆದಿರ್ತಕ್ಕಂಥ ಲೋಕಲ್ ತಳಿ ಏನಿದ್ದಾವೆ ನಿಂಬೆ ಗಿಡ, ಅವುಗಳಿಂದನೇ ಹಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಬೀಜ ತಗೊಂಡು ಅದನ್ನು ನಾವು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ನಾವು ಬೀಜನ ಹಾಕಿ ಗಿಡನ ಉತ್ಪತ್ತಿ ಮಾಡಿ ಹಾಕಿದ್ರೆ ತುಂಬ ಒಳ್ಳೆಯದು. ಈಗ ನಿಂಬೆ ಏನು ಅಂತಂದರೆ ಕಸಿ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ 3 ವರ್ಷ 4 ವರ್ಷ ತುಂಬ ಚೆನ್ನಾಗಿ ಇಳುವರಿ ಬರ್ತದೆ. ಆಮೇಲೆ ಏನು ಅಂತಂದರೆ ಅದು ಹೈಯೆಸ್ಟ್ ಇಳುವರಿ ಬಂದಮೇಲೆ ಸ್ಟೆಮ್ ಬೋರರು ಈ ಥರ ರೋಗಗಳು ಅಟ್ಯಾಕು ಜಾಸ್ತಿ ಆಗ್ತದೆ. ಅದಕ್ಕೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ನಿಂಬೆ ಸಸಿಯನ್ನೇ ತಾವು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಅದು ನಿಂಬೆ ಗಿಡ ನಮ್ಮಲ್ಲಿ ಲಭ್ಯತೆ ಇದೆ, ಸ್ಥಳೀಯ ತಳಿ. ಸರಿ ಸರ್, ಓಕೆ, ಒಳ್ಳೆಯದು ಲಿಂಗರಾಜ್ ಅವರೇ. ಇನ್ಯಾವ್ಯಾವ ಸಸಿಗಳು ಸಿಗ್ತವೆ ಅಂತ ಹೇಳಿ ಒಂದು ದೂರವಾಣಿ ಕರೆಗೆ ಉತ್ತರಿಸ್ಬಿಡೋಣ. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ಹೇಳಿ, ಮಾತಾಡಿ. ಹೆಬ್ಬಾಳು ಕೆನಾರ್ ತಾಲೂಕು ಹೆಬ್ಬಾಳು ಸ್ವಾಮಿ ಅಂತ ಹೇಳಿ ಸ್ವಾಮಿಗಳ ಸರ್. ಅಡಿಕೆ ಮರಕ್ಕೆ ಇದೆ, ಇದು ಮನೆ ಗೊಬ್ಬರ ಕೊಟ್ಟ ಮೇಲೆ ಸೀಮೆ ಗೊಬ್ಬರ ಕೊಡ್ಬೋದು ಸರ್? ಯಾವ್ದು ಅಡಿಕೆಗ? ಹೌದು ಸರ್. ಅಡಿಕೆ ಈಗ ಮನೆ ಗೊಬ್ಬರ ಕೊಟ್ಟಿದ್ದೀರಾ? ಮನೆ ಗೊಬ್ಬರ ಕೊಟ್ಟಿದೀವಿ ಸರ್. ಮನೆ ಗೊಬ್ಬರ ಕೊಟ್ಟಮೇಲೆ ಏನು ಅಂತಂದ್ರೆ ಅದು ಕಂಟಿನ್ಯೂಸ್ ಆಗಿ ಸುಮ್ಮನೆ ಗೊಬ್ಬರ ಹಾಕ್ತಾ ಹೋಗ್ಬಾರ್ದು. ನಾವು ನಮ್ಮ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದು ಏನು ಅಂತಂದ್ರೆ, ಆ ಗಿಡಗಳಿಗೆ ಮತ್ತೆ ಮಣ್ಣಿನ ಆಧಾರದ ಮೇಲೆ ನಾವು ಆ ಗೊಬ್ಬರಗಳನ್ನ ಕೊಡ್ಬೇಕು. ಸಾವಯವ ಗೊಬ್ಬರ ಕೊಟ್ಟಿದ್ಮೇಲೆ 45 ದಿವಸ ಆದ್ಮೇಲೆ ನಾವು ರಾಸಾಯನಿಕ ಗೊಬ್ಬರವನ್ನ ಮೇಲು ಗೊಬ್ಬರವನ್ನಾಗಿ ಕೊಡ್ಬೇಕು ಅಂದ್ರೆ ಪೊಟ್ಯಾಶ್ ಗೊಬ್ಬರವನ್ನ ಕೊಡ್ಬೇಕು. ಬೋರನ್ ಕೊಡ್ಬೋದು ಸರ್? ಹಾ, ಬೋರನ್ನು ಕೊಡ್ಬೋದು. ಅದೇನ ಕೊರತೆ ಇದೆಯಾ ಅಂತ ನೋಡ್ಕೊಂಡು ಕೊಡ್ಬೇಕು. ಸುಮ್ಸುಮ್ನೆ ಅದು ಮನೆ ಗೊಬ್ಬರ ಹಾಕಿದ್ವಿ ಅಷ್ಟೇ, ಸೀಮೆ ಗೊಬ್ಬರ ಕೊಟ್ಟಿಲ್ಲ. ಆಯ್ತು, ಈಗ ಇದು ಎರೆಹುಳು ಗೊಬ್ಬರ ಹಾಕಿದಿರಾ, ಬೇವಿನ ಹಿಂಡಿ ಹಾಕಿದಿರಾ? ಅವೆಲ್ಲ ಮೊದ್ಲೇ ನಡೀತದೆ ಸರ್, ಮನೆ ಗೊಬ್ಬರ ಅಂದ್ರೆ ತಿಪ್ಪೆ ಗೊಬ್ಬರ. ಹ್ಞೂ, ಸರಿ ಸರಿ, ತಿಪ್ಪೆ ಗೊಬ್ಬರ ಹಾಕಿದ್ಮೇಲೆ ಸರಿ ಸರ್ ನೀವು ಮೇಲು ಗೊಬ್ಬರವಾಗಿ ಅದು ಯೂನಿವರ್ಸಿಟಿ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅದು ಇದಾಗಿರ್ಬೋದು, DAP ಆಗಿರ್ಬೋದು, ಅಥವಾ 10-20 ಕಾಂಪ್ಲೆಕ್ಸ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಅದನ್ನ ತಾವು ಕೊಡಬೇಕು. ಎಷ್ಟೆಷ್ಟು ಕೊಡೋದು ಸರ್ ಫಲ ಬಂದಿರೋದಾದ್ರೆ ಗಿಡಕ್ಕೆ ಒಂದೊಂದು ಈಗ ಕಾಲು ಒಂದೊಂದು ಫಲ ಬರ್ತಾ ಇದೆ ಅಂತಂದ್ರೆ ಅರ್ಧ ಕೆ ಜಿ ಕೊಡ್ಬೇಕು ಪೊಟ್ಯಾಶು. ಹ್ಮ್, ಬೋರಾನ್ ಎರಡು ಮಿಕ್ಸ್ ಮಾಡಿಕೊಡ ಸರ್? ಎರಡು ಕೊಡ್ಬೋದು, ಎರಡು ಮಿಕ್ಸ್ ಮಾಡಿ ಕೊಡ್ಬೋದು. ಬೋರಾನು ಪೊಟ್ಯಾಶ್ ಎರಡು ಮಿಕ್ಸ್ ಮಾಡಿ ಕೊಡ್ಬೋದು. ಸರಿ ಸರ್, ನಮಸ್ತೆ ಸರ್. ಒಳ್ಳೆಯದು ಸ್ವಾಮಿಗಳೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಹೇಳಿ ಸರ್. ಹಾಂ, ನಮಸ್ತೆ, ಮಾತಾಡಿ ಸರ್. ಸರ್, ನಾವು ನಂಜನಗೂಡು ತಾಲೂಕು ಮಸ್ಗೆ ಅಂತ, ಪಾಪನ ಶೆಟ್ರ ಸಾ. ಪಾಪನ ಶೆಟ್ರ ಹೇಳಿ ಸರ್. ನಮಗೆ ಒಂದು ಸಪೋಟ ಗಿಡ ಬೇಕಾಗಿತ್ತು ಸರ್. ಸಪೋಟ ಒಳ್ಳೆ ಸಪೋಟ ಇದೆ, ಬನ್ನಿ. ನಮ್ಮಲ್ಲಿ ಕ್ರಿಕೆಟ್ ಬಾಲ್ ಗಿಡ ಲಭ್ಯತೆ ಇದೆ. ಹೌದು ಸರ್, ಬನ್ನಿ, ಕೊಡ್ತೀವಿ. ಹಾಗೆ ನುಗ್ಗೆ ಗಿಡ, ನುಗ್ಗೆನೂ ಇದೆ. ನುಗ್ಗೆ ಭಾಗ್ಯ ವೆರೈಟಿ, ನಮ್ಮ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್. ಆಯ್ತು ಗುರುಗಳೇ, ತುಂಬಾ ಥ್ಯಾಂಕ್ಸ್ ಗುರುಗಳೇ. ಓಕೆ ಓಕೆ, ಥ್ಯಾಂಕ್ ಯು. ಹೋಗಿ ತಗೊಂಬನ್ನಿ ಶೆಟ್ರೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು? ನಮಸ್ಕಾರ, ಬರೀ ಚಂದ್ರರಾಜು ಲಕ್ಷ್ಮೀಪುರದಿಂದ. ಹೇಳಿ ಚಂದ್ರರಾಜು. ಅದೇ ನುಗ್ಗೆ ಮರಕ್ಕೆ ಕಂಬಳಿ ಹುಳ ಬರ್ತವೆಲ್ಲ, ಅದ ಔಷಧಿ ಯಾವ ತರ ಕೊಡ್ಬೇಕು, ಹೊಡಿಬೇಕು ಅನ್ನೋದು ಗೊತ್ತಿರೋದೆ. ಕಂಬಳಿ ಹುಳ ಬರ್ತಾ ಇದೆಯಾ? ನೀವು ಏನು ರಾಸಾಯನಿಕ ಮಾಡ್ತಾ ಇದ್ದೀರಾ ಅಥವಾ ಸಾವಯವ ಮಾಡ್ತಾ ಇದ್ದೀರಾ? ಸಾವಯವ ಅಂದ್ರೆ ಬೇವಿನ ಎಣ್ಣೆ ಹೊಡೀರಿ. ಬೇವಿನೆಣ್ಣೆ 10 ml 1 liter ನೀರ್ಗೆ ಮಿಶ್ರಣ ಮಾಡ್ಕೊಂಡು ಕುಡಿ. ಸರಿ ಬದಿ. ಆಮಂತೆ ಇನ್ನೊಂದು ಬದಿ, ಅದು ಇದು ಪಶು ಸಂಗಸೆ ಒಪ್ಪಂತದ್ ಬುಡಿ ಬೇಡ. ಅದು ನುಗ್ಗೆ ಮರಕ್ಕೆ ಮಂತೆ ಇದು ಯಾವ್ದಪ್ಪ ಅಂದ್ರೆ 20 ಬದಿ ಹಣ್ಣು, ದ್ರಾಕ್ಷಿ ಗಿಡ ಅದಕ್ಕೂ ಹುಳ ಬಂದ್ಬಿಟ್ಟವೆ. ಮನೆ ಮುಂದ್ಗಡೆ ಹಾಕೊಂಡಿವಿ. ಓ, ಈಗ ಏನ್ ಗೊತ್ತಾ, ನೀವು ಕೆಲವು ಪಂಚಗವ್ಯ ಮಾಡ್ಕೋಬಹುದು. ಸಾವಯವ ಮಾಡ್ತಾ ಇದೀರಿ ಅಂದ್ರೆ ಜೀವಾಮೃತ ಮಾಡ್ಕೋಬಹುದು. ಮತ್ತೆ ಬೇವಿನ ಎಣ್ಣೆ ಹೊಡೀರಿ. ಕಾಯಿ ಗೆಜ್ಬಿಟ್ಟು ಬೇವಿನ ಗಾಯ. ಹೌದು, ಮಾಡ್ಕೋಬಹುದು. ಅದರಲ್ಲೂ ಮಾಡ್ಬೋದು, ಇಲ್ಲಾಂತಂದ್ರೆ ಬೇವಿನ ಎಣ್ಣೆ ಅಂತಾನೆ ಸಿಗ್ತದೆ. 10,000 PPM ಅಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಅದನ್ನ ತಗೊಂಡು ಬಂದು ಹೊಡಿಬಹುದು ತಾವು. ಒಳ್ಳೇದು ಚಂದ್ರರಾಜ್ ಅವ್ರೆ, ಒಳ್ಳೇದಾಗ್ಲಿ. ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಹಲೋ, ನಮಸ್ಕಾರ ಸರ್, ಹೇಳಿ. ಸರ್, ನಾನು ತುಳಸಿರಾಮ್ ಗಟ್ಗೆ. ಯಾರು ಸರ್? ತುಳಸಿರಾಮ್ ಗಟ್ಗೆ. ಹೇಳಿ ತುಳಸಿರಾಮ್. ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ನಿಂಬೆ ಗಿಡ ನಮಗೆ ಗಿಡ ಇತ್ತು. ನಿಂಬೆ ಗಿಡ ಇದೆಯಾ? ನಿಂಬೆ ಗಿಡ ಇದೆ. ಓಕೆ. ನಿಂಬೆ ಗಿಡ, ನಿಂಬೆ ಗಿಡ ಚೆನ್ನಾಗಿ ಬೆಳೆತಿತ್ತು ಫಸ್ಟ್. ಓಕೆ. ಒಂದ್ 50 ಗಿಡನ ಕೊಂಬೆಗೆ ಇದ್ ಕಟ್ಟಿ ನಾವು ಪ್ಲಾಂಟೇಶನ್ ಮಾಡಿದೀವಿ. ಓಕೆ. ಒಂದೂವರೆ 2 ವರ್ಷ ಆಗಿದೆ, ಫಸಲು ಬರ್ತಾ ಇಲ್ವಲ್ಲ ಸರ್? ಫಸಲು ಬರ್ತಾ ಇಲ್ಲ, ಇನ್ನೂ ಬರ್ತಾ ಇಲ್ವಲ್ಲ, ಬಿಟ್ಟಿರಲ್ಲ. ಹೂವ ಬಿಟ್ಟಿತ್ತಾ? ಹೂ ಬಿಟ್ಟಿಲ್ಲ ಸರ್, ಇನ್ನೂ ಬಿಟ್ಟಿಲ್ಲ. 2 ವರ್ಷ ಆಗಿದೆ ನೆಟ್ಟು. 1.5 ವರ್ಷ ಆಗಿದೆ. 1.5 ವರ್ಷ ಆಗಿದೆಯಾ? ಓಕೆ. ಈಗ 2 ವರ್ಷಕ್ಕೆ 2 ವರ್ಷದೊಳಗಡೆ ಬರ್ತದೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಸಾಯಿ ಗಿಡದಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಹಣ್ಣು. ಒಂದ್ 50 ಗಿಡ ಮಾಡಿದ್ದು ಒಂದೇ ತಾಯಿ ಗಿಡದಲ್ಲಿ. ಓಕೆ. ಸ್ವಲ್ಪ ಫಸಲು ಕಡಿಮೆ ಆಗ್ಬಿಟ್ಟಿದ್ದಲ್ಲ. ಅದು ನಿಂಬೆದಲ್ಲ? ಹಲೋ, ಅಲ್ಲೋ, ನಿಂಬೆ ಗಿಡದಲ್ಲ ಅಂತ? ಹೌದು ಸರ್, ಹೌದು ಸರ್. ಓಕೆ. ಈಗ ನಮ್ಮಲ್ಲಿ ನಿಂಬೆ ಸ್ಪೆಷಲ್ ಇದೆ. ಮದ್ದೂರು ನಿಖರ ಬೇಸಾಯ ತರಬೇತಿ ಕೇಂದ್ರದಲ್ಲಿ ನಿಂಬೆ ಸ್ಪೆಷಲ್ ಇದೆ. ಈಗ ಏನ್ ಗೊತ್ತಾ, ಒಂಥರ ಎಲೆ ಎಲ್ಲ ಚುಕ್ಕೆ ಚುಕ್ಕೆ ಬರ್ತದೆ. ಹುಣಸೂರಲ್ಲಿ ಇಲ್ಲ, ಅಲ್ಲಿ ಸಿಗಲ್ಲ. ಇಲ್ಲಿ ನೀವು ಏನಾರ ಬೆಂಗಳೂರು ಮೈಸೂರು ಸೈಡು ಬಂದಾಗ ಬೇಕಾದ್ರೆ ನಾವು ಅಡ್ರೆಸ್, ನಮ್ಮ ನಿಖರ ಬೇಸಾಯ ತರಬೇತಿ ಕೇಂದ್ರದ ಅಡ್ರೆಸ್ಸು ಅಲ್ಲಿಗೆ ನಾವು ಬೇಕಾದ್ರೆ ನಿಮ್ಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಎಷ್ಟಾಗುತ್ತೆ ಸರ್ ಅದು? 1 kg 127 ರೂಪಾಯಿ. 127? ಯಾವ ರೀತಿ ದುಡ್ಡು ಕಳ್ಸೋದು ನಾವು? ಅಲ್ಲಿ ನಮ್ಮದು ಕರ್ನಾಟಕ ಸ್ಟೇಟ್ ಆರ್ಟಿಕಲ್ಚರ್ ಡೆವಲಪ್ಮೆಂಟ್ ಏಜೆನ್ಸಿದು ಅಕೌಂಟ್ ನಂಬರ್ ಇದೆ. ಹೌದಾ? ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಬಿಲ್ ಸಮೇತ ನಿಮಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ. ತುಳಸಿ ರಾವ್ ಘಾಟ್ಕೆ ಅವರೇ, ಈಗ ಕಾರ್ಯಕ್ರಮ ಆದಮೇಲೆ ಕೊನೆಯಲ್ಲಿ ಅವ್ರ ನಂಬರ್ ಕೊಡಿಸ್ತೀವಿ, ವಿವರಗಳನ್ನು ತಾವು ಅವ್ರಿಗೆ ಕಳಿಸ್ಬಿಟ್ರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಒಳ್ಳೇದು, ಒಳ್ಳೇದು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ಮಂಡ್ಯ ತಾಲೂಕು ಉಮ್ಮಡಹಳ್ಳಿ ಚಂದ್ರಶೇಖರ್. ಹೇಳಿ ಚಂದ್ರಶೇಖರ್. ಸರ್, ಇದು ನಮಸ್ಕಾರ, ಹೇಳಿ. ಸರ್ಕಾರಿ ಗಿಡಗಳು ನಾಟಿ ತಳಿ ಏನಾದ್ರೂ ಸಿಗ್ತಾವ ಸರ್? ನಾಟಿ ತಳಿ ಈಗ ಬೀಜ ನೀವು ತಂದ್ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಈಗ ನಾವೆಲ್ಲ ಇಂಪ್ರೂವ್ಡ್ ವೆರೈಟೀಸ್ ಎಲ್ಲ ಮಾಡ್ತಾ ಇದೀವಿ. ಈಗ ಏನ್ ಗೊತ್ತಾ, ಈ ಇಷ್ಟು ಇವಾಗ ನಮ್ಮೆಲ್ಲ ಈ ಪಾಲಿ ಹೌಸ್ ಅಲ್ಲಿ, ಶೇಡ್ ನೆಟ್ ಹೌಸ್ ಅಲ್ಲಿ, ಪಾಲಿಟನ್ ಅಲ್ಲಿ, ಹೈಟೆಕ್ ಪಾಲಿಹೌಸ್ ಅಲ್ಲಿ ಬೆಳೀತಕ್ಕಂಥ ತಳಿಗಳನ್ನ ನಾವು ಮಾಡ್ಕೊಡ್ತಾ ಇದೀವಿ. ಮತ್ತೆ ಓಪನ್ ಫೀಲ್ಡ್ ಅಲ್ಲಿ ಇಂಪ್ರೂವ್ಡ್ ವೆರೈಟೀಸ್, ಈಗ ಕೆಲವು ಮಲ್ಟಿನ್ಯಾಷನಲ್ ಕಂಪನೀಸು ಮತ್ತೆ ISR ಡೆವಲಪ್ ಮಾಡಿರ್ತಕ್ಕಂಥ ವೆರೈಟೀಸ್ಗಳನ್ನ ಮಾಡ್ತಾ ಇದೀವಿ. ಸಾವಯವ ಈಗ ಸಾವಯವ ತರಕಾರಿ ಬಾಡಬೇಕು ಅಂತಂದ್ರೆ ಲೋಕಲ್ ತಳಿಗಳನ್ನ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೀವು ಅದು ಬೀಜ ನಮ್ಮಲ್ಲೇ ತಂದ್ಕೊಟ್ರೆ ಬೀಜದ ಕಾಸ್ಟು ನಾವು ಲೆಸ್ ಮಾಡ್ತೀವಿ, ಉಳ್ಕೆ ಕಾಸ್ಟು ನಾವು ತಗೊಂಡು ಗಿಡನ ರೈಸ್ ಮಾಡ್ಕೊಡ್ತೀವಿ, ಬೀಜ ನೀವು ತಂದ್ಕೊಟ್ರೆ ಮಾಡ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಅಲ್ಲ ಕಡಿಮೆನಲ್ಲಿ ಒಂದ್ ಕ್ರೇಟ್ ಎರಡ್ ಕ್ರೇಟ್ ಇಷ್ಟು ಮಾಡ್ಕೊಡ್ಬೋದ? ಎರಡ್ ಮೂರ್ ತರ ವೆರೈಟಿ ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ. ಆಕ್ಚುಲಿ ಜಾಸ್ತಿ ನಾವು ಮಾಡ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಓಕೆ ಸರ್, ಒಳ್ಳೇದು ಚಂದ್ರಶೇಖರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹೆಸರು ಜಯಣ್ಣ ಅಂತ ಸರ್. ಜಯಣ್ಣವ್ರೆ ಹೇಳಿ. ನಮಸ್ಕಾರ ಜಯಣ್ಣ ಅವ್ರೆ, ಹೇಳಿ. ನಮ್ಗೆ ಮೆಣಸಿನ ಗಿಡ ಬೇಕಂತ ಸರ್. ಕಾಳು ಮೆಣಸಿನ ಗಿಡನಾ? ಹೌದು ಸರ್. ಕಾಳು ಮೆಣಸಿನ ಗಿಡ ನೀವು ನಮ್ಮ ಆರಂಗಿ ಜಲಾಶಯದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಲಭ್ಯತೆ ಇದೆ. ಮಡಿಕೇರಿ ಇಲ್ಲ ಇಲ್ಲ, ಚಾಮರಾಜನಗರದಲ್ಲಿ. ಅಲ್ಲಿ ನೋಡಿ, ನಮ್ಮ ತೋಟಗಾರಿಕೆ ಇಲಾಖೆ ಸಂಪರ್ಕಿಸಿ. ಈಗ ಏನಂತಂದ್ರೆ ಅಲ್ಲಿ ಜಾಸ್ತಿ ಪ್ರೊಡಕ್ಷನ್ ಏರಿಯಾ ಇರತಕ್ಕಂಥದ್ದು ಮಡಿಕೇರಿ. ಇಲ್ಲ ಸರ್, ಏನಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾಸ್ತಿ ಅಡಕೆ ಇದೆ. ಅದರಿಂದ ಅನುಕೂಲ ಆಯ್ತು ನಮ್ಗೆ ಚಾಮರಾಜನಗರಕ್ಕೆ ಮೆಣಸಿನ ಗಿಡ ಮಾಡಿದ್ರೆ. ಓಕೆ ಓಕೆ. ಈಗ ನೀವು ನಮ್ಮ ತೋಟಗಾರಿಕೆ ಇಲಾಖೆ ಇವರು ಉಪನಿರ್ದೇಶಕರು ಅಥವಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಸ್ಥಳೀಯವಾಗಿ ಸಂಪರ್ಕಿಸಿ ನೀವೆಲ್ಲ ಗ್ರೂಪ್ ಆಗಿ ರೈತರು ಬೇಕಾದ್ರೆ ಒಟ್ಟಿಗೆ. ನಮ್ಮ ಚಾಮರಾಜನಗರ ಜಿಲ್ಲೆ ಅಡಕೆ ಜಾಸ್ತಿ ಇದೆ ಸರ್. ಗೊತ್ತಾಯ್ತು, ನೀವು ಹೇಳುದು. ನೀವು ಒಟ್ಟಿಗೆ ಗ್ರೂಪ್ ಆಗಿ ಮಾಡ್ಕೊಂಡು ಅವರು ಇದರಿಂದ ಬೇಕಾದ್ರೆ ಮಡಿಕೇರಿಯಿಂದ ತರ್ಸ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಸರಿ ಸರ್. ಹಾ, ಗ್ರೂಪ್ ಮಾಡ್ಕೋಬೇಡಿ. ಈಗ ಬೇಕಾದ್ರೆ ನೀವು ನಮ್ಮ ಮದ್ದೂರಿಗೆ ಬನ್ನಿ. ನಮ್ಮಲ್ಲೂ ಕೂಡ ಏನು ಮಾಡ್ತಾರೆ, ಗ್ರೂಪ್ ಮಾಡ್ಕೋತಾರೆ ರೈತರು. ಅವ್ರಿಗೆ ಬೇಕಾದ ಗಿಡಗಳು ಲಭ್ಯತೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಬೇರೆ ನಮ್ಮ ತೋಟಗಾರಿಕೆ ಕ್ಷೇತ್ರದಿಂದ ತರಿಸಿ ಕೊಡಿಸ್ತೀವಿ. ಒಳ್ಳೇದು ಜಯಣ್ಣವ್ರೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ನಮಸ್ಕಾರ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ನಾಗಮಂಗಲ ತಾಲೂಕು ಅಕ್ಷಳ್ಳಿ ಅನಂತ್ ಕುಮಾರ್ ಅಂತ ಸರ್. ಹೇಳಿ ಅನಂತ್ ಕುಮಾರ್. ಸರ್, ಇದು ಪಟಾಸು ಸಿಗ್ತಾ ಇಲ್ಲ ಸರ್ ಇದಕ್ಕೆ ತೆಂಗಿನ ಮರಕ್ಕೆ ಕೊಡಕ್ಕೆ. ಅದು ಪರ್ಯಾಯವಾಗಿ ಯಾವ್ದಾದ್ರು ಸಂಯುಕ್ತ ಗೊಬ್ಬರ ಕೊಡ್ಬೋದಾ ಸರ್? ಪೊಟಾಸು ಸಿಗ್ತಾ ಅಲ್ವಾ? ಇಲ್ಲ ಸರ್. 10-26 ಕೊಡ್ಬೋದು. ಈಗ ಮ್ಯೂರಿಟಾ ಪಟಾಸ್ ಸಿಗ್ತಾ ಅಲ್ವಾ ನಿಮ್ಗೆ? ಇಲ್ಲ ಸರ್, ಸಿಗ್ತಾ ಇಲ್ಲ. ಅವರು ನೀವೇನ್ ಮಾಡಿ ಫಸ್ಟ್ ಏನ್ ಗೊತ್ತಾ, ಸ್ವಲ್ಪ ಬೇವಿನ ಹಿಂಡಿ, ಎರೆಹುಳು ಗೊಬ್ಬರ, ಎರೆ ಜಲ, ಅರ್ಕಾ ಮೈಕ್ರೋಬೆಲ್ ಕನ್ಸರ್ಸಿಯಮ್, ಇವೆಲ್ಲ ಹಾಕಿದ ನಂತರ ಆಮೇಲೆ ನೀವು ಪೊಟಾಸ್ ಗೊಬ್ಬರ ಹಾಕಿ. ಆರ್ಗ್ಯಾನಿಕ್ ಪೊಟಾಸ್ ಅಂತ ಸಿಗ್ತಾ ಇದೆ, ಅದು ಟೆಸ್ಟೆಡ್ ಆಗಿರ್ಬೇಕು. ನಾವು ಟೆಸ್ಟೆಡ್ ಇಲ್ದೇ ಯಾವುದು ನಾವು ಉಪಯೋಗಿಸಬಾರ್ದು. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್, ಯಾವುದು ಪದಾರ್ಥಗಳನ್ನ ಯೂನಿವರ್ಸಿಟಿಯಿಂದ ಅಥವಾ ICR ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತೋಟಗಾರಿಕೆ ಇಲಾಖೆಯಿಂದ ರೆಕಮೆಂಡೇಶನ್ ಆಗಿರಬೇಕು, ಟೆಸ್ಟೆಡ್ ಆಗಿರಬೇಕು. ಓಕೆ, ಸರ್ಟಿಫೈ ಆಗಿರುವಂತಹ ಸಾವಯವ ಉತ್ಪನ್ನಗಳನ್ನು ಬಳಕೆ ಮಾಡಿ. ಅನಂತಕುಮಾರ್, ತೆಂಗಿನ ಮರದ ಒಳಗಡೆ ನೀವು ಪರ್ಯಾಯವಾಗಿ ನಿಂಬೆ ಬೆಳಿಬೋದು, ಕಿತ್ತಲೆ ಬೆಳಿಬೋದು, ಮತ್ತೆ ಇದು ಬಟರ್ಫ್ರೂಟ್ ಬೆಳಿಬೋದು, ಆಯ್ತಲ್ವಾ? ನೀವು ತರಕಾರಿಗಳು ಬೆಳಿಬೋದು, ಹೂವಿನ ಬೆಳೆ ಬೆಳಿಬೋದು, ಬಾಳೆ ಹಾಕ್ಬೋದು, ಬಾಳೆ ಹಾಕ್ಬೋದು. ಈಗ ನಾನು ಹೇಳದ್ನಲ್ಲ, ನಾವು ಆವಾಗಲೇ ನಮ್ಮ ರಂಗಸಮುದ್ರ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಜೈವಿಕ ಕೇಂದ್ರ ಇದೆ, ಅಲ್ಲೂ ಲಭ್ಯತೆ ಇದೆ. ಉಳಿಮಾವು ಬಯೋ ಸೆಂಟರ್ ಬೆಂಗಳೂರಲ್ಲೂ ಕೂಡ ಲಭ್ಯತೆ ಇದೆ. ಒಳ್ಳೇದು ಅನಂತ್ ಕುಮಾರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ, ಮಾತಾಡಿ ಸರ್. ಹಲೋ, ಸಸಿಗಳ ಪಟ್ಟಿ ಇನ್ನೊಮ್ಮೆ ಕೊಡಿ ರಾಜು ಅವರ, ಏನೇನು ಸಿಗ್ತಾ ಇದೆ ಅಂತ ಒಂದು ದೂರವಾಣಿ ಕರೆ ಇದೆ, ಮಾತಾಡ್ಬೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ರಂಗರಾಜು ಅಂತ ಹೇಳಿ, ತೆರಕನಾಂಬಿ ಗುಂಡ್ಲುಪೇಟೆ ತಾಲೂಕು. ಹೇಳಿ ರಂಗರಾಜ್. ಸರ್, ಅದು ನಮ್ಮ ಈಗ ಒಂದು 3 ಎಕರೆ ತೋಟದಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಸರ್. ಅದಕ್ಕೆ ಒಳ್ಳೇದು. ಅದಕ್ಕೆ ಸರ್, ನಮ್ಮ ಸಾವಯವದಲ್ಲಿ 2 ವರ್ಷದಿಂದ ಬರೀ ನವಧಾನ್ಯಗಳನ್ನ ಬಿತ್ಕೊಂಡು ಎಲ್ಲ ಭೂಮಿನ ಫಲವತ್ತ ಮಾಡ್ಕೊತಾ ಕೂತಿದ್ದೇನೆ ಈಗ. ಅದಕ್ಕೆ ಎಲ್ಲಾ ತರದ ಸಸಿಗಳು ಒಂದೇ ಕಡೆ ಸಿಗುತ್ತೆ ಸರ್? ಅದು ನಿಮ್ ಕಡೆ ಮದ್ದೂರಲ್ಲಿ? ನಮ್ಮಲ್ಲಿ 80 ಭಾಗ ಸಿಗ್ತದೆ, ಏನ್ ತೊಂದ್ರೆ ಇಲ್ಲ. ನಿಮ್ಗೆ ಅಡಕೆ ಬೇಕಾ, ತೆಂಗು ಬೇಕಾ, ಬಾಳೆ ಬೇಕಾ, ಮಾವು ಬೇಕಾ, ಪಪ್ಪಾಯ ಬೇಕಾ, ನುಗ್ಗೆ ಬೇಕಾ, ಬೆಣ್ಣೆ ಹಣ್ಣು ಬೇಕಾ, ನೇರಳೆ ಬೇಕಾ, ತರಕಾರಿ ಗಿಡಗಳು ಬೇಕಾ, ಬಯೋ ಇನ್ಪುಟ್ಸ್ ಬೇಕಾ, ಎಲ್ಲವೂ ಕೂಡ ನಮ್ಮ ಮದ್ದೂರು ನಿಖರ ಬೇಸಾಯ ತರಬೇತಿ ಉತ್ಕೃಷ್ಟ ಕೇಂದ್ರದಲ್ಲಿ ಲಭ್ಯತೆ ಇದೆ, ಬರ್ಬೋದು ತಾವು. ಸರ್. ಆಮೇಲೆ ಅದು ಈಗ ಸಮಗ್ರ ಕೃಷಿ ಅಂದ್ರೆ ಪೂರಕವಾದ ಬೆಳೆಗಳನ್ನ ಬೆಳಿಬೇಕಲ್ಲ ಸರ್, ಅದಕ್ಕೆ ಬೆಳಿಬೇಕು. ಹೌದು, ಅದಕ್ಕೆ ಪ್ಲಾನಿಂಗ್ ಅಲ್ಲಿ ನಿಮ್ ಕಡೆಯಿಂದ ಸಿಗುತ್ತೆ? ಕೊಡ್ತೀವಿ ಬನ್ನಿ, ಕೊಡ್ತೀವಿ ನಾವು, ತರಬೇತಿಗಳ ಕೂಡ ಕೊಡ್ತೀವಿ. ಸರಿ ಸರ್. ನಮ್ಮಲ್ಲಿ ಸೆಂಟ್ರಲ್ ಬಂದು ನಮ್ಮ ಸಿಒಇ ಮದ್ದೂರ್ ಬಂದವ್ರಿಗೆ ರೈತರಿಗೆ ಒಂದು ಟೆಕ್ನಿಕಲ್ ಮಾಹಿತಿನೂ ಕೊಡ್ತೀವಿ. ಮೆಟೀರಿಯಲ್ ಅಲ್ಲಿ ಅವೈಲಬಿಲಿಟಿ ಆಫ್ ದಿ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತದೆ, ಬಯೋ ಇನ್ಪುಟ್ಸ್ ಸಿಗ್ತದೆ. ನಮ್ಮ ಆ ಕ್ಷೇತ್ರಕ್ಕೆ ಬಂದವ್ರಿಗೆ ಯಾರು ಕೂಡ ಸುಮ್ಮನೆ ಬರೀ ಕೈಯಲ್ಲಿ ವಾಪಸ್ ಯಾರು ಹೋಗಲ್ಲ, ಏನಾರು ಒಂದು ಮಾಹಿತಿ ತಗೊಂಡು ಹೋದೇ ಹೋಯ್ತಾರೆ. ಒಳ್ಳೇದು ರಂಗರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಸರ್ ಇನ್ನೊಮ್ಮೆ ಹೇಳ್ತೀರಾ? ಸಿಂಡನ್ಪುರ. ಹೆಸರು? ಶಾಂತಪ್ಪ. ನಮಸ್ಕಾರ ಹೇಳಿ. ಹೇಳಿ ಶಾಂತಪ್ಪನವ್ರೆ, ನಮಸ್ಕಾರ ಹೇಳಿ. ಸರ್ ಈಗ ನಾನು ಎರಡು ಮುಖ ಎಕರೆ ಜಮೀನು ಪೂರ್ತಿ ತೋಟಗಾರಿಕೆ ಮಾಡೋ ಅಂತ ಮಾಡ್ತೀವಿ, ಹಣ್ಣಿನ ಗಿಡಗಳನ್ನ. ಒಳ್ಳೇದು ಮಾಡಿ, ಒಳ್ಳೇದು. ಅದು ಯಾವ ಗಿಡ ಹಾಕ್ಬೋದು ಅಂತ ಅವ್ರನ್ನ ಡಾಕ್ಟರ್ ಕೇಳುತ್ತೆ. ಈಗ ನೀವು ಮಾರ್ಕೆಟ್ಗೆ ಆಧಾರವಾಗಿ ಬೆಳಿತಕ್ಕಂಥವು ನೋಡಿ, ಅದೊಂದು ಯೋಚನೆ ಮಾಡಿ. ನೀರಾವರಿ ಲಭ್ಯತೆ ನೋಡ್ಕೊಳ್ಳಿ. ನೀರಾವರಿ ಚೆನ್ನಾಗಿದೆಯಾ? ನೀರಾವರಿ. ಓಕೆ ಓಕೆ. ನೀವು ಬಹುವಾರ್ಷಿಕ ಹಣ್ಣಿನ ಗಿಡಗಳು ಹಾಕ್ತೀರಾ ಅಥವಾ ತರಕಾರಿ ಬೆಳಿತೀರಾ, ಹೂವಿನ ಬೆಳೆ ಬೆಳಿತೀರಾ, ಯಾವುದು ನಿಮ್ಗೆ? ಹಣ್ಣಿನ ಗಿಡಗಳು ಹಾಕಂತಂದ್ರೆ ಮಾವಿನ ಗಿಡ ಹಾಕಿ, ಸೀಬೆ ಗಿಡ ಹಾಕಿ, ಪಪ್ಪಾಯ ಗಿಡ ಹಾಕಿ, ಆಯ್ತಲ್ವಾ, ಬೆಣ್ಣೆ ಹಣ್ಣು ಹಾಕಿ, ನೇರಳೆ ಹಣ್ಣು ಹಾಕಿ, ಈಗ ಹೊಸ ಹೊಸ ಹಣ್ಣುಗಳ ಗಿಡಗಳು ಬಂದಿದ್ದಾವೆ, ಎಲ್ಲಾನು ಕೂಡ ಮಿಕ್ಸ್ಡ್ ಪ್ಲಾಂಟೇಶನ್ ಮಾಡಿ, ತುಂಬಾ ಒಳ್ಳೇದು. ನಮ್ಮಲ್ಲಿ ಈಗ ಇದು ನಮ್ಮಲ್ಲಿ ಇವಾಗ ಏನಂತಂದ್ರೆ ಮಾವಿನ ಗಿಡ ಇದೆ, ಪಪ್ಪಾಯಿ ಗಿಡ ಇದೆ, ಸಪೋಟ ಗಿಡ ಇದೆ, ಬೆಣ್ಣೆ ಹಣ್ಣಿನ ಗಿಡ ಇದೆ, ನೇರಳೆ ಗಿಡ ಇದೆ, ಆಯ್ತಾ, ಬೆಟ್ಟದಲ್ಲಿ ಗಿಡ ಇದೆ, ಇವೆಲ್ಲ ಇದ್ದಾವೆ ನಮ್ಮಲ್ಲಿ. ಒಳ್ಳೇದು ಶಾಂತಪ್ಪನವ್ರೆ, ಚೆನ್ನಾಗಿ ತೋಟ ಮಾಡಿ, ಒಳ್ಳೇದಾಗ್ಲಿ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಹಲೋ, ನಮಸ್ಕಾರ ಸರ್, ಹೇಳಿ. ಸರ್ ನಮಸ್ಕಾರ, ಪಳನಿಸ್ವಾಮಿಯಿಂದ. ಪಳನಿಸ್ವಾಮಿಗಳೇ ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ ಕೃಷ್ಣಮೂರ್ತಿ ಶಾಸ್ತ್ರ. ಚೆನ್ನಾಗಿದ್ದೀರಾ? ಹಾ ಸರ್ ಚೆನ್ನಾಗಿದ್ದೀನಿ. ಹಾ, ತೆಂಗಿನ ಮರದಲ್ಲಿ ಸರ್, ತೆಂಗಿನ ಮರಕ್ಕೆ ಎಲ್ಲ ಇಲಿ ಔಷಧಿ ಇರ್ತಾರೆ ಇಲಿಗೆ. ಹ್ಮ್, ಆ ಇಲಿಯಿಂದ ಆ ಔಷಧಿಯಿಂದ ಏನಾಗುತ್ತೆ, ಎಲ್ಲ ಕಾಗೆಗಳು ತಿನ್ಬಿಟ್ಟು ಕಾಗೆಗಳು ಸಾಯ್ತಾ ಇದೆ. ಅಯ್ಯಯ್ಯೋ. ಹ್ಮ್, ಅದರಿಂದ ಒಂಚೂರು ಬರೀ ಇಲಿಗೆ ಏನಾರು ಮಾಡಕ್ ಆಯ್ತದ, ಎಲ್ಲ ಜಿಂಕ್ ಫಾಸ್ಫೇಟ್ಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ಹಾಕ್ತಾ ಇದಾರೆ, ಅದೇ ಸಮಸ್ಯೆ. ಅದರಿಂದ ಅದನ್ನ ಒಂಚೂರು ಜಿಂಕ್ ಫಾಸ್ಫೇಟ್ ಹಾಕ್ಬೇಕು, ಬಟ್ ಜಿಂಕ್ ಫಾಸ್ಫೇಟ್ಗೆ ಬೇರೆ ಯಾವುದು ಹಾಕ್ಬಾರ್ದು ಸರ್. ಜಿಂಕ್ ಫಾಸ್ಫೇಟ್ ಹಾಕ್ಬೇಕು, ಜಿಂಕ್ ಫಾಸ್ಫೇಟ್ಗೆ ಬೇರೆ ಔಷಧಿ ಹಾಕಿ ಮಿಕ್ಸ್ ಮಾಡಿದಾಗ ಏನಾಗ್ತದೆ ಅಂದ್ರೆ, ಇಲಿ ತಿಂತದೆ, ಇಲಿಗೆ ತಿಂದಂತ ಕಾಗೆನು ಕೂಡ ನೀವು ಸಾಯ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇವಾಗ ಏನು ಅದು, ಅದಕ್ಕೆ ಈಗ ಬಲೆಗಳು ಬಂದಿದಾವೆ. ಬಲೆಗಳು ಕೆಲವೊಂದು, ಆ ಬಲೆಗಳ ಮುಖಾಂತರ ಹಿಡಿಸ್ಬೋದು. ಅದಕ್ಕೆ ಈಗ ನೀವು ನಮ್ಮ ತೋಟಗಾರಿಕೆ ಇಲಾಖೆ ಸಂಪರ್ಕಿಸಿ, ಅವು ಕೆಲವು ರೋಡ್ಯಾಂಡ್ಸ್ಗಳು ಮತ್ತೆ ಇಲಿಗಳನ್ನ ಇವುಗಳನ್ನ ಹತೋಟಿ ಮಾಡೋಕೆ ಕೆಲವು ಡಬ್ಬಗಳಿದಾವೆ, ಆ ಡಬ್ಬಗಳನ್ನ ಅಲ್ಲಿಟ್ರೆ ಬಂದು ಅವು ಅಲ್ಲಿ ಕುಳಿತ್ಕೋತವೆ. ಅದನ್ನ ಸ್ವಲ್ಪ ಸಂಪರ್ಕಿಸಿ, ಒಳ್ಳೇದದು, ಕಾಗೆಗಳು ಸಾಯ್ಬಾರ್ದು, ಕಾಗೆಗಳು. ಬಾಡಿ ಬಾಡಿ ಬಾಡಿ, ಅದು ನಾವು ನಿಮ್ ತೋಟ ನೋಡಿದೀನಿ ಪಳನಿಸ್ವಾಮಿ ಅವರು. ಇಲಿ ಸಾಯಿಸೋ ಎಲ್ಲಾ ರೈತರ ಕಡೆಯಿಂದ ಇದು ತುಂಬಾ ಪ್ರಾಬ್ಲಮ್ ಆಗ್ತದೆ, ನನ್ನ ಒಬ್ಬನಿಗೆ ಅಲ್ಲ. ಹೌದೌದೌದೌದು, ಇಲ್ಲ ಅದಾಗ್ಬಾರ್ದು. ನೀವು ಈಗ ಯಾಂತ್ರಿಕವಾಗಿ ಅದನ್ನ ನಿಯಂತ್ರಿಸಬಹುದು, ಅವುಗಳನ್ನ ಇದ್ರಲ್ಲೇ ಒಂದು ಸರಳ ಮುಖಾಂತರ ಅವೆಲ್ಲನೂ ಕಲೆಕ್ಟ್ ಮಾಡಿಕೊಂಡು ಇಲಿಗಳನ್ನ ಕೊಲ್ಬೋದು. ಆ ಪದ್ಧತಿನೂ ಮಾಡ್ಕೊಳ್ಳಿ, ಯಾಂತ್ರಿಕವಾಗಿ ಮಾಡ್ಬೋದು. ಮತ್ತೆ ಕೆಲವೆಲ್ಲ ಟ್ರಾಪ್ಗಳಿದಾವೆ ಅವುಗಳನ್ನ ಬಿಡಿಸ್ಕೊಳ್ಳೋಕೆ, ಅವುಗಳನ್ನ ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಒಳ್ಳೇದು ಪಳನಿಸ್ವಾಮಿಗಳೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ಕಾರ ಸರ್, ಯಾರು ಎಲ್ಲಿಂದ? ಹಲೋ, ನಮಸ್ಕಾರ, ಯಾರು ಎಲ್ಲಿಂದ ಮಾತಾಡ್ತೀರಿ? ಅಯ್ಯೋ, ಆಕಾಶವಾಣಿ ಇದು ಮಾಡಿದ್ರು ಸರ್. ಮತ್ತೆ ಇನ್ಯಾರು ಮಾಡಿದ್ರಿ? ಆಕಾಶವಾಣಿನೇ ಇದು, ಮಾತಾಡಿ. ಆಕಾಶವಾಣಿ? ಹೌದು ಸರ್, ನಾವು ಮಾವಿನ ಗಿಡ ಹಾಕಿದ್ವಿ ಸರ್. ಒಳ್ಳೇದು, ಯಾರು ಅಂತ ಹೇಳ್ಬಿಡಿ, ಯಾವ ಊರಿಂದ? ಸರ್, ನಾನು ಕುಂಬ್ರಳ್ಳಿಯಿಂದ ಸರ್, ಪುಟ್ಟಮಾದ ನಾಯ್ಕರು ಅಂತ. ಪುಟ್ಟಮಾದ ನಾಯ್ಕರು, ಹೇಳಿ ನಾಯ್ಕರೇ. ಹೇಳಿ ನಾಯ್ಕರೇ. ಸರ್, ನಾನು ಸಾವಯವದಲ್ಲಿ ವ್ಯವಸಾಯ ಮಾವಿನ ಗಿಡ ಹಾಕಿದೀನಿ ಸರ್. ಒಳ್ಳೇದು. ಹಾಕಿ 5 ವರ್ಷ ಆಗಿದೆ. ಹ್ಮ್, ಫಲ ಬಂದಿದೆ. ನೇರಳೆ ಮರ ಹಾಕಿದೀನಿ, ಒಂದು ಬಿಟ್ಟಿದೆ ಸರ್. ನೇರಳೆ ಎಷ್ಟು ವರ್ಷ ಆಗಿದೆ? 5 ವರ್ಷ ಹಾಕಿದೆ ಸರ್. ನೇರಳೆ 5 ವರ್ಷ ಆಗಿದೆಯಾ? ಹಾ ಸರ್. ಕಸಿ ಗಿಡ ಹಾಕಿದ್ರೆ ಬೀಜದ ಹಾಕಿದ್ರ? ಇಲ್ಲ ಸರ್, ನಾವು ವಿಕ್ರ ಸಂಸ್ಥೆ ನವಾರ್ಡ್ನಿಂದ ಕೊಟ್ಟಿದ್ರು. ಹಾ, 30 ಮಾವಿನ ಗಿಡ, 10 ನೇರಳೆ ಕಸಿ ಕೊಟ್ಟಿದ್ರು. ಓಕೆ. ಮಾವಿನ ಗಿಡಲ್ಲಿ ಮಲ್ಲಿಕಾ ಕಾಯಿ ಬಿಡಿಸಿದ ಕಸಿ ಬಿಡ್ತಾ ಇಲ್ಲ. ಹ್ಮ್, ಮಲ್ಲಿಕಾ ಬಿಡ್ತಾದ ಕಸಿ ಬಿಡ್ತಾ ಇಲ್ಲ, ಮತ್ತೆ ನೇರಳೆ ಬಿಡ್ತಾ ಇಲ್ಲ. ಓಕೆ. ನೇರಳೆ ಇದು ಕಸಿ ಗಿಡ ಹಾಕಿದ್ರ ಅಥವಾ ಬೀಜದ ಗಿಡ ಹಾಕಿದ್ರ? ಸರ್, ನವಾರ್ಡಿಂದ ಕೊಟ್ಟಿದ್ರು ಸರ್, ಅದ್ ಯಾವ್ದು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಓಕೆ ಓಕೆ. ಅಲ್ಲಿ ನೋಡಿ, ಬೀಜದ ಗಿಡ ಆದ್ರೆ ಅದು ಇನ್ನೊಂದು 1 ವರ್ಷ ಟೈಮ್ ತಗೊಳ್ತದೆ. ಕಸಿ ಗಿಡ ಆಗಿದ್ರೆ ನಿಮ್ಗೆ ಇಷ್ಟೊತ್ತಿಗೆ ಅದು ಹೂವು ಕಟ್ಟಬೇಕಿತ್ತು, ಕಾಯಿ ಬರಬೇಕಿತ್ತು. ಅದನ್ನ ನೀವು ಒಂದ್ಸತಿ ನಮ್ಮ ಟೆಕ್ನಿಕಲ್ ಆಫೀಸರ್, ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಸಂಪರ್ಕಿಸಿ ಅದನ್ನ ಫ್ಲವರಿಂಗ್ ಯಾವ ರೀತಿ ಬರಬೇಕು ಅಂತ ನಿಮ್ಗೆ ಮಾಹಿತಿ ಕೊಡ್ತಾರೆ. ಗಿಡದಲ್ಲಿ ಜೇಡ್ರ ಬಲೆ ಬರ್ತಾ ಇದೆಯಾ? ನೀವೇನ್ ಮಾಡ್ಬೇಕು ಅಂತಂದ್ರೆ ಅದು ಒಳಗಡೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಅದಕ್ಕೆ ಪ್ರೂನಿಂಗ್, ಅದನ್ನ ಕಟ್ ಮಾಡ್ಬೇಕು, ಬ್ರಾಂಚ್ ಗಳನ್ನ ಸವರ್ಬೇಕು. ಕಟ್ ಮಾಡಿದೀನಿ ಸರ್. ಎಲ್ಲ ನೀವು ಕಟ್ ಮಾಡಿದೀನಿ? ಕಟ್ ಮಾಡಿದಿರಾ? ಕಟ್ ಮಾಡಿದೀನಿ. ಅದ್ರಲ್ಲಿ ಕಾಯಿ ಬಂದ್ರೆ ಹಣ್ಣಾಗಿರ್ತದೆ, ಒಳಗಡೆ ನೋಡಿದ್ರೆ ಹುಳ ಬಂದಿರ. ಅದೇ ಹುಳ ಬರ್ತಾ ಇದೆ ಈಗೆಲ್ಲ ಸುಮಾರು ಮಾವಿನಲ್ಲಿ. ಸುಮಾರು ರೈತರು 70% ಇವತ್ತು ತೊಂದರೆ ಅನುಭವಿಸಿದ್ದಾರೆ. ಏನು ಅಂತಂದ್ರೆ ಎಕ್ಸಸ್ ಈಟ್ ಇತ್ತು ಭೂಮಿನಲ್ಲಿ, ಮತ್ತೆ ಸಡನ್ ಆಗಿ ಮಳೆ ಬತ್ತಲ್ಲ, ಅದೆಲ್ಲ ಎಲ್ಲಾ ಮಾವಿನಕಾಯಿ ಕಪ್ಪು ಫಾರ್ಮೇಶನ್ ಆಯ್ತು ಅಂದ್ರೆ ಒಳಗಡೆ ಹುಳ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ನೇರು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಬೇಕು, ಮತ್ತೆ ಇದು ಬನಾನಾ, ಇದು ಮಾವು ಸ್ಪೆಷಲ್ ಅಂತ ನಮ್ಮ ಹೊಗಳಗೆರೆ ತೋಟಗಾರಿಕೆ ಕ್ಷೇತ್ರದಿಂದ ಮಾಡ್ತಾ ಇದಾರೆ. ಮಾವು ಸ್ಪೆಷಲ್ ಅನ್ನ ಸ್ಪ್ರೇ ಮಾಡ್ಬೇಕು. ಅವೆಲ್ಲ ನೀವೇನು ಕಪ್ಪೆಲ್ಲ ಬರ್ತಾ ಇದ್ದಿಲ್ಲ, ಎಲೆ ಮೇಲೆ ಕಪ್ಪು ಬರೋದು, ಕಾಯಿ ಮೇಲೆ ಕಪ್ಪು ಬರೋದು, ಅದೆಲ್ಲ ಅದು ನಿಂಬೆ ಗಾತ್ರ ಕಾಯಿ ಬಂದ ತಕ್ಷಣನೆ ಮಾವು ಸ್ಪೆಷಲ್, ಮಾವಿನ ಹಣ್ಣಿನ ಸ್ಪೆಷಲ್ ಅನ್ನ ಸ್ಪ್ರೇ ಮಾಡಿದ್ರೆ ಇದೆಲ್ಲ ಪೂರ್ತಿ ಹತೋಟು ಬರ್ತದೆ. ನೀವು ನೆಕ್ಸ್ಟ್ ಮಾವು ಸ್ಪೆಷಲ್ ಅನ್ನು ಉಪಯೋಗಿಸಿ. ಸರ್, ನಮ್ಗೊಂದಷ್ಟು ಇದು ಗಿಡ ಬೇಕು ಸರ್, ಮಾವಿನ ಗಿಡ ಇದೆ, ಬನ್ನಿ. ಇದೆ ನಮ್ಮಲ್ಲಿ ಈಗ ಏನು ಅಂತಂದ್ರೆ ಮಲ್ಲಿಕೆ ಗಿಡ ಇದೆ. ತೋತಪುರಿ ಬೇಕಾ? ತೋತಪುರಿ ಬೇಕು ಸರಿ. ಬನ್ನಿ ಸರ್, ಅರ್ಧ ಎಕರೆ ಹಾಕ್ಬೇಕು. ಬನ್ನಿ ಬನ್ನಿ, ಕೊಡುವ. ಓಕೆ ಸರ್. ಓಕೆ, ಒಳ್ಳೇದು ನಾಯಕರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ. ಸರ್, ನಾವು ಕೋತ್ನಾಳಿಂದ ನಂದೀಸ ಅಂದ್ಬಿಟ್ಟೆ. ಹೇಳಿ ನಂದೀಸ. ಸರ್, ಇದು ಮೆಣಸಿ ಗಿಡಗೆ ಒಂಥರ ರೋಗ ಬಂದ್ಬಿಟ್ಟು ನುರ್ಜು ಆಗ್ಬಿಟ್ಟದ ಸರ್. ನುರ್ಜು? ಅದು ಮೆಣಸಿಕಾಯಿ ಗಿಡನಾ? ಹಾ, ಮೆಣಸಿ ಗಿಡ ಸರ್. ಏನು ನರ್ಸರಿನಲ್ಲಿ ತಗೊಳ್ಳುವಾಗ ರೋಗ ಆಯ್ತಾ ಅಥವಾ ನಿಮ್ಗೆ ಗಿಡ ನೆಟ್ ಮೇಲೆ ಬಂತ? ಗಿಡ ನೆಟ್ ಮೇಲೆ ಬಂದಿರೋದು ಸರ್. ಅದು ಗಿಡ ನೆಟ್ ಮೇಲೆ ಬಂದಿರೋದು. ಈಗ ಗಿಡ ನೆಟ್ ಎಷ್ಟು ದಿವಸ ಆಗಿದೆ? ಅದು ಇನ್ನೊಂದು 25 ದಿನ ಆಗಿದೆ ಸರ್. 25 ದಿವಸ ಆಗಿದೆಯಾ? ಈಗ ನೀವು ಸಾವಯವ ಮಾಡ್ತಾ ಇದೀರಾ ರಾಸಾಯನಿಕ ಮಾಡ್ತಾ ಇದೀರಾ? ರಾಸಾಯನಿಕ ಸರ್. ರಾಸಾಯನಿಕ ಅಲ್ವಾ, ಅದು ಸ್ವಲ್ಪ ಮೈಟ್ಸು ತ್ರಿಪ್ಸು ಅಟ್ಯಾಕ್ ಆಗಿರ್ತದೆ, ಅದಕ್ಕೆ ಇಮಿಡಾಕ್ರೋಪಿಡ್ ಅಂತ ಬರ್ತದೆ. ಇಮಿಡಾಕ್ರೋಪಿಡ್ ಅಥವಾ ಕಾನ್ಫಿಡರ್ ಅಂತ. 1.5 ml ಪರ್ ಲೀಟರ್ ಆಫ್ ವಾಟರ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ, ಮತ್ತೆ ಸುತ್ತಲೂ ನೀವು ಬಾರ್ಡ್ರಲ್ಲೆಲ್ಲ ಏನಾಕೆ ಅಂತ ಒಂದು 8 ಸಾಲಿಗೆ ಇದಾಕಿ, ಚೆಂಡು ಹಾಕಿ, ಒಂದು 8 ಸಾಲಿಗೆ ಮಧ್ಯೆ ಒಂದ್ ಸಾಲು ಚೆಂಡು ಮಧ್ಯೆ ಹಾಕ್ಬೇಕು ಅದು. ಹಾಕಿ. ಒಳ್ಳೇದು ನಂದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ರಾಜು ಅವರೇ, ಇನ್ನು ಬಹಳಷ್ಟು ಜನ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ, ಆದರೆ ನಮಗೆ ಸಮಯದ ಅಭಾವ ಇದೆ, ನಿಮಗಿಲ್ಲ. ಹಾಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಟ್ಬಿಡ್ತೀರಾ? ದಯವಿಟ್ಟು ಬರ್ಕೊಂಬಿಡ್ತಾರೆ ನಮ್ಮ ಕೇಳಿದ್ರು. ಎಸ್ ಸರ್, ಎಸ್ ಸರ್. ಹಾಂ ಹೇಳಿ ಸರ್. ನನ್ನ ದೂರವಾಣಿ ಸಂಖ್ಯೆ 9845800165. ಇನ್ನೊಮ್ಮೆ ಹೇಳ್ತೀರಾ? 9845800165 ಸರ್. ಇನ್ನೂ ಒಂದ್ಸರಿ ಹೇಳ್ಬಿಡಿ ರಾಜು ಅವರೇ. 9845800165165. ಒಳ್ಳೇದು ರಾಜು ಅವರೇ, ಇದುವರೆಗೂ ಕೂಡ ನಿಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ಕರೆ ಮಾಡಿದಂತಹ ಕೇಳುಗರಿಗೆ ತಮಗೂ ವಂದನೆಗಳು. ಕೇಳುಗರೆ, ಒಂದು ವಿಚಾರವನ್ನು ಗಮನಿಸಿ, ನಾಳೆ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದಂತಹ ಅಶೋಕ್ ಅವರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ, ಹಾಗೆ ಬರೋ ಸೋಮವಾರ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದಂತಹ ಚಂದ್ರಶೇಖರ್ ಅವರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಲಾಭವನ್ನು ಕೂಡ ತಾವು ಪಡೆದುಕೊಳ್ಳಿ ಅಂತ ಕೇಳ್ತಾ, ರಾಜು ಅವರಿಗೆ ವಂದಿಸ್ತಾ, ಕರೆ ಮಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವಂದನೆಗಳು ರಾಜು. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ